ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:15. ಆತ್ಮೀಯ ಕೇಳುಗ ಬಂಧುಗಳಿಗೆಲ್ಲ ನಿಮ್ಮ ಬಾನುಲಿಗಳತಿ ಸೌಮ್ಯ ಕುಲಕರ್ಣಿಯ ನಮಸ್ಕಾರ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳ ಪತ್ತೆ ಹಚ್ಚುವಿಕೆ ಕುರಿತು ಕೃಷಿ ಉಪನಿರ್ದೇಶಕರಾದ ಎಂ ಗಾಯತ್ರಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಲ್ಲಪ್ಪ, ಏನಿದೆ ಅಂತ ನಿಮ್ ಮನೆಗೆ ಎಷ್ಟು ಗಬ್ಬು ವಾಸನೆ ಹೊಂಟದ? ಅದ ಹಿತ್ತಲಾಗಿನ ಸಂಡಾಸ್ ಗುಂಡಿ ತುಂಬೆ ಅದ. ನಿಂಗ ನಾ ಅವತ್ತೇ ಹೇಳ್ದಪ್ಪ, ಜೋಡಿ ಗುಂಡಿ ತೆಗ್ಸು, ಒಂದು ಗುಂಡಿ ತುಂಬಿದ ಮೇಲೆ ಇನ್ನೊಂದು ಗುಂಡಿಗೆ ಬಿಡ್ಲಿಕ್ಕೆ ಬರ್ತದ. ಮೊದಲಿನ ಗುಂಡಿ ಹಂಗ 6 ತಿಂಗಳು ಬಿಟ್ರ ಒಳ್ಳೆ ಗೊಬ್ಬರ ಆಗ್ತದ, ಅದನ್ನ ಹೊಲಕ್ ಹಾಕ್ಬೋದು ಅಂತ. ಹಂಗಂತಿ ಇವತ್ತೇ ಇನ್ನೊಂದು ಸಂಡಾಸ್ ಗುಂಡಿ ತೆಗಿಸ್ತೀನಪ್ಪ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನಾಯ್ತು ನಿನ್ಗೆ, ಮಂಕಾಗಿದ್ದೀಯಲ್ಲ? ಟೀಚರ್, ಮುಟ್ಟು ಶುರು ಆಯ್ತು ಅಂದ್ರೆ ಹೊಟ್ಟೆ ನೋವು ಬರುತ್ತೆ, ತುಂಬಾ ಬೇಜಾರು. ಇದು ಪ್ರಕೃತಿ ಸಹಜವಾದ ಪ್ರಕ್ರಿಯೆ, ಎಲ್ಲ ಹೆಣ್ಣು ಮಕ್ಕಳಿಗೂ ಹದಿಹರೆಯಕ್ಕೆ ಬರ್ತಾ ಇದ್ದ ಹಾಗೆ ಮುಟ್ಟು ಶುರು ಆಗುತ್ತೆ. ನಂಗೆ ಓದಲು ಆಸಕ್ತಿನೇ ಇಲ್ಲ. ನೋಡ್ ಪುಟ್ಟಿ, ನಿಮ್ ಮನೆ ಹತ್ರ ಇರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಹೋಗು, ಅಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಆಪ್ತ ಸಮಾಲೋಚನೆ ಮಾಡಿ ನಿನ್ನ ಈ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಾರೆ. ಹದಿಹರೆಯದ ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಉಚಿತವಾಗಿ ಪರಿಹಾರ ಸಿಗಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಹೇಗಿದ್ದಾರೆ ನಿಮ್ಮ ಅತ್ತೆ, ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದ್ದಾರೆ ಕಣೆ, ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್, ಯಾಕೆ ಹೇಳ್ದೆ, ನಮ್ಮ ಅತ್ತೆನ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, BPL, APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ ಯಾವ್ದೇ ಅದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನೇನ್ ಸೌಲಭ್ಯಗಳಿವೆ? ಬಿಪಿ, ಶುಗರ್, ಬಾಯ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇವುಗಳನ್ನೆಲ್ಲ ಬೇಗ ಪತ್ತೆ ಮಾಡಿ ಲ್ಯಾಬ್ ಟೆಸ್ಟ್, ಔಷಧ ಕೊಡೋದ್ರ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅದನ್ನು ಕೊಡಿಸ್ತಾರೆ. 6 ತಿಂಗಳಿಗೆ ಒಂದ್ಸಲ ನಾವೇ ಹೋಗಿ ಎಲ್ಲ ತಪಾಸಣೆ ಮಾಡಿಸ್ಕೋಬಹುದು. ಅದಕ್ಕೆ ಹೇಳೋದು ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ಯಮಿಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಇನ್ನು ಮುಂದೆ ಕೇಳಿ, ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳ ಪತ್ತೆ ಹಚ್ಚುವಿಕೆ ಕುರಿತು ಕೃಷಿ ಉಪನಿರ್ದೇಶಕರಾದ ಎಂ ಗಾಯತ್ರಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಗಾಯತ್ರಿ ಅವರೇ. ನಮಸ್ಕಾರ. ನಮ್ಮಲ್ಲಿ ನಾವು ಕೃಷಿಯನ್ನು ಮಾಡುವಾಗ ಈ ರಸಗೊಬ್ಬರಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ಕೊಳ್ತೇವೆ. ನಮ್ಮ ರೈತ ಬಾಂಧವರು ಇದಕ್ಕೆ ಸಾಕಷ್ಟು ಬೆಲೆಯನ್ನು ತೆತ್ತು ಅವರು ತಮ್ಮ ಕೃಷಿಗೆ ಬಳಸಿಕೊಂಡು ಇಳುವರಿ ಹೆಚ್ಚಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಈ ರಸಗೊಬ್ಬರದ ಬೇಡಿಕೆಯನ್ನು ಬಳಸಿಕೊಂಡು ಕೆಲವರು ರೈತರಿಗೆ ಮೋಸ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ರಸಗೊಬ್ಬರದಲ್ಲಿ ಕಲಬೆರಕೆ ಮಾಡುವಂಥದ್ದು ಮತ್ತು ಇಡೀ ರಸಗೊಬ್ಬರನೇ ಒಂದು ರೀತಿ ನಕಲಿ ರಸಗೊಬ್ಬರ ಆಗಿರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ತಾವಿವತ್ತು ಈ ಒಂದು ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಈ ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ರಸಗೊಬ್ಬರಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಓಕೆ, ಎಲ್ಲ ರೈತ ಬಾಂಧವರಲ್ಲಿ ನಮಸ್ಕಾರ. ಈಗ ನಾವು ನಮ್ಮ ಬಿತ್ತನೆಗೆ ಮುಂಚಿತವಾಗಿ ರಸಗೊಬ್ಬರಗಳನ್ನು ಜಮೀನಿಗೆ ಅಥವಾ ಭೂಮಿಗೆ ಸೇರಿಸಬೇಕಾಗಿರೋದ್ರಿಂದ ರಾಜ್ಯದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ನಮ್ಮ ರಾಜ್ಯದಲ್ಲಿ ಸುಮಾರು 22.75 lakh tons ವಿವಿಧ ರಸಗೊಬ್ಬರಗಳ ಬೇಡಿಕೆ ಇರ್ತದೆ. ಅದರಲ್ಲಿ ಯೂರಿಯಾ 8.5 lakh tons ಯೂರಿಯಾ ರಸಗೊಬ್ಬರದ ಬೇಡಿಕೆ ಇರುತ್ತೆ. DAP 4 lakh tons, MOP 2.18 lakh tons ಮತ್ತು ಕಾಂಪ್ಲೆಕ್ಸ್ ಸಂಯುಕ್ತ ರಸಗೊಬ್ಬರಗಳು 7.75 lakh tons ಬೇಡಿಕೆ ಇರ್ತದೆ. ಇನ್ನು ಮುಖ್ಯವಾಗಿ ಈ ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನು ಗುರುತಿಸುವಂಥ ವಿಧಾನಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಅಗತ್ಯವಾಗಿ. ನಾವು ಈಗ ರೈತರಿಗೆ ನಕಲಿ ಗೊಬ್ಬರ ಯಾವ ರೀತಿ ಇರುತ್ತೆ ಅಥವಾ ಕಲಬೆರಕೆ ಆಗಿದೆ ಯಾವ ರೀತಿ ಅಂತ ತಿಳ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಯಾಕಂದ್ರೆ ನಾವು ಅದಕ್ಕೋಸ್ಕರ ದುಡ್ಡು ಕೊಡ್ತೀವಿ, ಅದು ಮೇಜರ್ ಪೋರ್ಷನ್ ಆಫ್ ದ ಕಾಸ್ಟ್ ಆಫ್ ಕಲ್ಟಿವಿಕೇಶನ್. ಬೇಸಾಯದ ವೆಚ್ಚದಲ್ಲಿ ತುಂಬಾ ಪಾತ್ರ ವಹಿಸುತ್ತೆ. ಹೌದು. ಹಾಗಾಗಿ ಈಗ ಮೊದಲಿಗೆ ನಾವು ಯಾವ್ದಾದ್ರೂ ಅಧಿಕೃತ ಮಾರಾಟಗಾರರಲ್ಲಿ ರಸಗೊಬ್ಬರವನ್ನ ಖರೀದಿ ಮಾಡೋದಕ್ಕೆ ಹೋದಾಗ ನಾವು ಆ ರಸಗೊಬ್ಬರದ ಚೀಲಗಳನ್ನ ಕೆಲವು ತೆಗೆದಿಟ್ಟಿರ್ತಾರೆ. ಅದನ್ನ ನಾವು ಗಮನಿಸಿದಾಗ ಏನಾಗುತ್ತೆ, ಅದರದ ಆಕಾರ ಒಂದೇ ಇರಬೇಕು, ಗಾತ್ರ ಇರಬೇಕು, ಅದರಲ್ಲಿ ಯಾವುದೇ ವಸ್ತುಗಳು ಮಿಶ್ರಣವಾಗಿದೆ, ಬೇರೆ ವಸ್ತುಗಳು ಮಿಶ್ರಣವಾಗಿದೆ ಅನ್ನೋದು ನಮಗೆ ಭೌತಿಕವಾಗಿ ಕಾಣಿಸ್ಕೋಬಾರ್ದು. ಅದನ್ನ ನಾವು ಭೌತಿಕವಾಗಿ ಪ್ರಥಮ ಹಂತದಲ್ಲಿ ನಾವು ಪರೀಕ್ಷೆ ಮಾಡುವಂತದ್ದು, ಅಥವಾ ನಾವು ಖರೀದಿ ಮಾಡ್ಕೊಂಡು ಬಂದವಾಗ ಸಹ ಚೀಲ ತೆಗೆದ ತಕ್ಷಣ ಅದನ್ನ ನಾವು ಗಮನಿಸಬೇಕು. ಅಂದ್ರೆ ಈಗ ಕೊಂಡ್ಕೊಳ್ಳೋದಕ್ಕಿಂತ ಮುಂಚೆನೂ ಕೂಡ ಆದ್ರೂ ಮಾದರಿ ಸ್ವಲ್ಪ ತೋರಿಸಿ ಅಂತ ಕೇಳ್ಬೋದ? ಹಾ, ಮಾದರಿ ತೋರಿಸಿ ಅಂತ ಕೇಳ್ಬೋದು. ಯಾಕಂದ್ರೆ ಕೆಲವು ರೈತರು ಸಣ್ಣ ಹಿಡುವಳಿಯನ್ನ ಹೊಂದಿರ್ತಾರೆ, ಅವ್ರಿಗೋಸ್ಕರ ಅವರು ಒಂದೊಂದು ಚೀಲನ, ಒಂದೊಂದು ಗೊಬ್ಬರದ ಚೀಲನ ತೆಗೆದಿಟ್ಟಿರ್ತಾರೆ. ಆ ಅಂತ ಚೀಲದಿಂದ ಅವ್ರ ಮಾದರಿಯನ್ನ ಸಹ ಅವರು ನೋಡ್ಕೋಬಹುದು. ಅದೇ ರೀತಿ ಕೆಲವು ರಸಗೊಬ್ಬರಗಳನ್ನ ಅಂತಂದ್ರೆ ಕೆಲವು ರಸಗೊಬ್ಬರಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕರಗುತ್ತೆ. ಅಂತ ರಸಗೊಬ್ಬರಗಳಂದ್ರೆ ಯೂರಿಯಾ ಆಗಿರ್ಬೋದು, ಮ್ಯೂರೇಟ್ ಆಫ್ ಪೊಟ್ಯಾಶ್ ಆಗಿರ್ಬೋದು, ಜಿಂಕ್ ಸಲ್ಫೇಟ್ ಆಗಿರ್ಬೋದು, ಅಮೋನಿಯಂ ಕ್ಲೋರೈಡ್ ಆಗಿರ್ಬೋದು. ಈ ತರ ರಸಗೊಬ್ಬರಗಳು ಸಂಪೂರ್ಣವಾಗಿ 100% ನೀರಿನಲ್ಲಿ ಕರಗುತ್ತೆ. ನೀವು ನೀರಿನಲ್ಲಿ ಕರಗಿಸಿದಾಗ, ಸಂಪೂರ್ಣವಾಗಿ ಕರಗದೇ ಇದ್ದಾಗ ಅಂತ ರಸಗೊಬ್ಬರಗಳು ಕಲಬೆರಕೆ ಆಗಿರ್ಬೋದು ಅನುಮಾನ ಪಡಬಹುದು. ಮೊದಲಿಗೆ ನಾವು ಭೌತಿಕ ಪರೀಕ್ಷೆ ಅಂದ್ರೆ ಕಣ್ಣಿಂದ ನೋಡೇನೆ ಒಂದು ಪರೀಕ್ಷೆ ಮಾಡುವಂತದ್ದು. ಹೌದು, ಅದು ಬಹಳ ನಮ್ಮ ರೈತರ ಮಟ್ಟದಲ್ಲೇ ಸುಲಭವಾಗಿ ಮಾಡಬಹುದು. ಎರಡನೇದು ನೀರಿನಲ್ಲಿ ಕರಗುವಂತ ಪರೀಕ್ಷೆ ಅಂದ್ರೆ ನಮ್ಮ ರೈತ ಬಾಂಧವರು ಒಂದ್ಸರಿ ಒಂದು ಕೊಂಡ್ಕೊಂಡು ಮನೆಗೆ ತಗೊಂಡು ಹೋದಾಗ ಅಲ್ಲಿ ಇದನ್ನ ಮಾಡಬಹುದು. ಚೀಲದ ಮೇಲೆ 100% ಕರಗುವ ರಸಗೊಬ್ಬರ ಅಂತ ಬರ್ದಿದ್ದಲ್ಲಿ ಅದು ಖಂಡಿತವಾಗಿ 100% ಕರಗಬೇಕು, ನೀರಿನಲ್ಲಿ ಸಂಪೂರ್ಣವಾಗಿ ಕರಗಬೇಕು. ಯಾವ್ದೇ ರೀತಿ ಬಣ್ಣ ಈ ರೀತಿ ಬರಬಾರದು. ಬಣ್ಣ ಕಡಿಮೆ ಆತರ ಆಗೋದಿಲ್ಲ, ಬಣ್ಣ ಬಂದ್ರೆ ಅದು ನಕಲಿ ಆಗಿದೆ ಅಂತಾನೆ ಅರ್ಥ, ನಾವು ತಿಳ್ಕೋಬಹುದು. ಭೌತಿಕ ಪರೀಕ್ಷೆಯಲ್ಲೂ ಕೂಡ ಹರಳುಗಳು ಬೇರೆ ಬೇರೆ ಗಾತ್ರದಿದ್ದು, ಬೇರೆ ಬಣ್ಣದಿದ್ದು, ತೀರಾ ಬೇರೆ ಗಾತ್ರ, ಅವ್ರಿಗೆ ಗೊತ್ತಿರುತ್ತೆ DAP ಅಂದ್ರೆ ಯಾವ ತರ ಇರುತ್ತೆ ಅಂತ. ಸಾಮಾನ್ಯವಾಗಿ ಎಲ್ಲಾ ರೈತರಿಗೂ ಗೊತ್ತಿರುತ್ತೆ, ಅದ್ರ ಗಾತ್ರಗಳು ತುಂಬಾ ವೇರಿಯೇಷನ್ ಅಥವಾ ತುಂಬಾ ವ್ಯತ್ಯಾಸ ಇದ್ದಾಗ ಅವ್ರಿಗೆ ಅನುಮಾನ ಬಂದ್ಬಿಡುತ್ತೆ. ಮತ್ತೆ ಈಗಂತೂ ಯೂರಿಯಾ ಅಂತೂ ಬೇವು ಲೇಪಿತ ಯೂರಿಯಾನೇ ಸಿಗೋದು ಅಂತ. ಹೌದು, ಬೇವು ಲೇಪಿತ ಯೂರಿಯಾನೇ. ಆದ್ರೆ ಯೂರಿಯಾ ನೀವು ನೋಡಿದಾಗ ಬೇವು ಲೇಪನ ಮಾಡದೇ ಇರೋ ಯೂರಿಯಾ ಅಥವಾ ಲೇಪನ ಮಾಡಿರೋ ಯೂರಿಯಾಗೆ ಏನು ವ್ಯತ್ಯಾಸ ಕಾಣಿಸೋದಿಲ್ಲ. ಯಾಕಂದ್ರೆ ಬೆಳಿಗ್ಗೆ ಇರುತ್ತೆ, ಎರಡು ಒಂದೇ ಇದ್ರಲ್ಲಿ ಇದೆ. ಆದ್ರೆ ಚೀಲ ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಆ ಸ್ಮೆಲ್, ಘಾಟ್ ಸ್ಮೆಲ್ ಬರುತ್ತೆ. ಬೇವಿನ ಲೇಪನ ಮಾಡಿರುವಂತ ಯೂರಿಯಾ ಆದ್ರೆ ಘಾಟ್ ಸ್ಮೆಲ್ ಬರುತ್ತೆ. ಮತ್ತೆ ಯೂರಿಯಾದಲ್ಲಿ ಒಂದು ಗುಣ ಏನಂತಂದ್ರೆ, ಎಲ್ಲಾ ಹರಳುಗಳು ಒಂದೇ ಗಾತ್ರದಲ್ಲಿ ಇರ್ತವೆ, ಒಂದೇ ಸಮ ಇದರಲ್ಲೇ ಇರ್ತವೆ. ಇನ್ನ ನೀರಿನಲ್ಲಿ ಕರಗುವಂತ ಪರೀಕ್ಷೆ ಆದ್ಮೇಲೆ ಇನ್ನೇನು ಪರೀಕ್ಷೆ ಮಾಡಬಹುದು ಅಂತ? ಇನ್ನೊಂದು ಏನಂದ್ರೆ, ನೀರಿನಲ್ಲಿ ಕರಗಿಸಿದಾಗ ಕೆಲವು ಅನುಭವ ಆಗುತ್ತೆ. ಈಗ ನಾವು ಉದಾಹರಣೆಗೆ ನೀರಿನಲ್ಲಿ ಉಪ್ಪು ಹಾಕಿದಾಗ ಯಾವ ರೀತಿ ನಮ್ಗೆ ಅನುಭವ ಆಗುತ್ತೆ, ಅಥವಾ ಸಕ್ಕರೆ ಹಾಕಿದಾಗ ಯಾವ ರೀತಿ ಆಗುತ್ತೆ. ಅದೇ ರೀತಿ ರಸಗೊಬ್ಬರಗಳನ್ನು ಸಹ ನೀರಿನಲ್ಲಿ ಹಾಕಿದಾಗ ಕೆಲವು ತಣ್ಣನೆ ಆಗುವಂತ ಅನುಭವ ಅಥವಾ ಬಿಸಿ ಆಗುವಂತ ಅನುಭವ ಆಗುತ್ತೆ. ಈಗ ಉದಾಹರಣೆಗೆ ಯೂರಿಯಾ ಆಗ್ಬಹುದು, ಅಮೋನಿಯಂ ಕ್ಲೋರೈಡ್ ಆಗ್ಬಹುದು, ಅಮೋನಿಯಂ ಸಲ್ಫೇಟ್ ಆಗ್ಬಹುದು, ಆ ರಸಗೊಬ್ಬರಗಳನ್ನ ನೀರಿನಲ್ಲಿ ಹಾಕಿದಾಗ ನಮ್ ಮುಟ್ಟಿದಾಗ ಒಂದು ಗ್ಲಾಸ್ ಅಥವಾ ಲೋಟನ ತಣ್ಣನೆ ಆದಂತ ಅನುಭವ ಆಗುತ್ತದೆ. ತಣ್ಣನೆ ಅನುಭವ ಆಗುತ್ತದೆ, ಅದು ಮುಖ್ಯವಾದ್ದು. ಹೌದು, ಅಂದ್ರೆ ಬಿಸಿ ಆಗುವಂತ ಅನುಭವ ಬರುತ್ತೆ. ಬಿಸಿ ಮಾಡುವಂತ ಪರೀಕ್ಷೆ ನಾವು ಯಾವ್ದು ರಸಗೊಬ್ಬರಕ್ಕೆ ಉಪಯೋಗಿಸ್ತೀವಿ ಅಂದ್ರೆ DAP ಅಂತ ರಸಗೊಬ್ಬರಗಳಿಗೆ ನಾವು ಬಿಸಿ ಮಾಡೋ ಪರೀಕ್ಷೆನ ಮಾಡ್ತೀವಿ. ಅಂದ್ರೆ ರೈತರ ಅವರ ಮಟ್ಟದಲ್ಲಿ ಒಂದು ತಗಡಿನ ಒಂದು ಬಾಂಡ್ಲಿ ತರ ಸಿಗುತ್ತೆ, ಅದನ್ನ ಅಲ್ಲಿ ಅವರು ನಮ್ಮ DAP ಅರಳುಗಳನ್ನ ಹಾಕ್ಬಿಟ್ಟು ಬಿಸಿ ಮಾಡಿದವಾಗ ಅದು ಅರಳಿನಂತೆ ಸ್ಫಟಿಕದಂತೆ ಅದು ಅರಳುತ್ತೆ, ಮತ್ತೆ ಆ ತಗಡಕ್ಕೆ ಅಂಟ್ಕೊಳ್ಳುತ್ತೆ. ಆ ರೀತಿ ಅರಳದೇ ಇದ್ದವಾಗ ಅಥವಾ ಅಂಟ್ಕೊಳ್ಳದೆ ಇದ್ದವಾಗ ಅಲ್ಲಿ ಕಲಬೆರಕೆ ಆಗಿದೆ ಅಂತ ನಾವು ಭಾವಿಸಬಹುದು. ಅದ್ರ ಏನು ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಕಲಬೆರಕೆ ಆಗಿದೆ ಅಂತ ತಿಳ್ಕೋಬಹುದು. ಮುಖ್ಯವಾಗಿ ಇದನ್ನ DAP ನಾವು ಬಳಸ್ಕೋಬಹುದು. ಹೌದು, DAP ಮುಖ್ಯವಾಗಿ ಇದನ್ನ ಬಳಸಬಹುದು. ತಗಡಿನ ಮೇಲೆ DAP ಗೊಬ್ಬರದ ಕಾಳುಗಳನ್ನ ಹಾಕಿ ಬಿಸಿ ಮಾಡಿ ಅದು ಅರಳ್ಕೊಳ್ಳಿಲ್ಲ ಅಂದ್ರೆ ಅದು ಕಲಬೆರಕೆ ಆಗಿರ್ಬೋದು, ನಕಲಿ ಗೊಬ್ಬರ ಆಗಿರ್ಬೋದು ಅಂತ ನಾವು ತಿಳ್ಕೋಬಹುದು. ಇನ್ನ ಯಾವ್ಯಾವ ಪರೀಕ್ಷೆಗಳಿದಾವೆ ಅಂತೀರಿ? ಇದ್ರ ಬಿಟ್ರೆ ನಾವು ರಾಸಾಯನಿಕಗಳನ್ನ ಬಳಸಿ ಅಂದ್ರೆ ಕೆಲವು ಲೋಕಲಲ್ಲಿ ಸಿಗ್ಬಹುದು ರಾಸಾಯನಿಕಗಳು, ಅಂತವುಗಳನ್ನೇ ಬಳಸಿಬಿಟ್ಟು ನಾವು ಪರೀಕ್ಷೆಯನ್ನ ಮಾಡ್ಕೋಬಹುದು. ಸ್ವಲ್ಪ ಖಚಿತವಾಗಿ ಮಾಡ್ಕೋಬಹುದು, ಖಚಿತವಾಗಿ ಮಾಡ್ಕೋಬಹುದು. ಅಂದ್ರೆ ಈಗ ಉದಾಹರಣೆಗೆ ನಾವು ಸಾರಜನಕ ಇರುವಂತಹ ರಸಗೊಬ್ಬರಗಳಲ್ಲಿ ಸಾರಜನಕದ ಅಂಶವನ್ನ ಯಾವ ರೀತಿ ತಿಳ್ಕೋಬಹುದು, ಅದು ಬಹಳ ಮುಖ್ಯ. ಹೌದು, ಯಾಕಂದ್ರೆ ನಮ್ಮ ರೈತ ಬಾಂಧವರು ಸಾರಜನಕದ ಪೋಷಕಾಂಶವನ್ನು ಹೆಚ್ಚು ಬಳಸ್ತಾರೆ. ಯೂರಿಯಾದಂತ ಗೊಬ್ಬರಗಳು, ಯೂರಿಯಾ ಆಗ್ಬಹುದು ಅಥವಾ ಸಾರಜನಕ ಇರುವಂತಹ ಸಂಯುಕ್ತ ಗೊಬ್ಬರಗಳಾಗಿರ್ಬೋದು, ಕಾಂಪ್ಲೆಕ್ಸ್. ಅದರಲ್ಲಿ ಅಮೋನಿಯಾ ಇರುವಂತಹ ಸಾರಜನಕ ರಸಗೊಬ್ಬರಗಳನ್ನ ಅವರು ಅಂಗೈಯಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ, ನಾವು ವೀಳ್ಯದೆಲೆ ತಗೊಳ್ತೀವಲ್ಲ ಅದ್ರ ಜೊತೆ ಹಾಕೋ ಸುಣ್ಣ ಹಾಕಿ ಅದನ್ನ ತೀಡಿದವಾಗ ಅಮೋನಿಯಾದ ಘಾಟ್ ವಾಸನೆ ಬರುತ್ತೆ. ಅಮೋನಿಯಾ ಘಾಟ್ ವಾಸನೆ ನಮ್ಗೆ ಗ್ಯಾಸ್ ಯೂಸ್ ಮಾಡ್ತೀವಲ್ಲ LPG ಗ್ಯಾಸ್, ಆತರ ಘಾಟ್ ವಾಸನೆ ಬರುತ್ತೆ. ಆ ರೀತಿ ಘಾಟ್ ವಾಸನೆ ಬಂದಿಲ್ಲ ಅಂದ್ರೆ ಆ ಒಂದು ಗೊಬ್ಬರಗಳು ನಕಲಿ ಆಗಿರುತ್ತೆ ಅಂತ ಅನ್ಬಹುದು. ಮುಖ್ಯವಾಗಿ ಸಾರ್ವಜನಿಕ ಈ ಒಂದು ಪರೀಕ್ಷೆ ಮಾಡಿ ಸುಮಾರು 30 ರೀತಿಯ ರಸಗೊಬ್ಬರಗಳನ್ನ ಪರೀಕ್ಷೆ ಮಾಡಬಹುದು. ಅಂದ್ರೆ ಅಮೋನಿಯಾ ಇರುವಂತ ರಸಗೊಬ್ಬರಗಳು ಅದು 10-26, 26 ಆಗ್ಬಹುದು, 19-19, 19, 17-17 ಆ ರೀತಿ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನ DAP ಮತ್ತೆ ಅಮೋನಿಯಂ ಕ್ಲೋರೈಡ್ ಅನ್ನ ಅಮೋನಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಈ ಒಂದು ಗೊಬ್ಬರಗಳನ್ನ ನಾವು ಕಂಡುಹಿಡಿಯಬಹುದು. ಸುಣ್ಣದ ಒಂದು ಪರೀಕ್ಷೆಯಿಂದ ಕಂಡಿಡಿಯಬಹುದು ಅಂತೇಳಿ. ಇದು ಬಹಳ ನಮ್ಮ ರೈತರು ಸುಲಭವಾಗಿ ಮನೆಯಲ್ಲಿ ಅವರು ಅಂಗಡಿ ಹತ್ರನೇ ಮಾಡಬಹುದು ಅಥವಾ ಚೀಲ ತಂದ ಮೇಲೆ ಸಹ ಮಾಡ್ಕೋಬಹುದು. ಇದು ಒಂದು ಒಳ್ಳೆ ಪರೀಕ್ಷೆ ಅಂತ ಹೇಳ್ಬೋದು. ಸಾರ್ವಜನಿಕದ ಪರೀಕ್ಷೆ ಆದ್ಮೇಲೆ ರಂಜಕನೂ ಬಹಳ ಮುಖ್ಯವಾದಂತ ಗೊಬ್ಬರ. ಹೌದು, ಇದನ್ನು ಹೇಗೆ ಪರೀಕ್ಷೆ ಮಾಡ್ಕೋಬಹುದು? ಈ ರಂಜಕದ ಪರೀಕ್ಷೆಯಲ್ಲಿ ನಾವು ಇವಾಗ DAP ಇರುತ್ತೆ, SSP ಅಂದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್, ಅದರಲ್ಲಿರುವ ರಂಜಕವನ್ನ ನಾವು ತಿಳ್ಕೊಬೇಕಾದ್ರೆ ಸಿಲ್ವರ್ ನೈಟ್ರೇಟ್ ದ್ರಾವಣವನ್ನ ಸ್ವಲ್ಪ ಹಾಕಿದಾಗ ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅದೇ ಬೇರೆ ರಂಜಕ ಸಾರಜನಕ ಪೊಟ್ಯಾಶ್ ಇರುವ ಮೂರು ಪೋಷಕಾಂಶಗಳಿರುವ ಸಂಯುಕ್ತ ರಸಗೊಬ್ಬರಗಳಲ್ಲಾದ್ರೆ ಫೆರಿಕ್ ಕ್ಲೋರೈಡ್ ಅನ್ನ ನಾವು ದ್ರಾವಣವನ್ನು ಬಳಸಿದಾಗ ತಿಳಿ ಹಳದಿ ಬಣ್ಣದ ಕಣಗಳು ಕಂಡು ಬರ್ತವೆ. ಒಂದು ವೇಳೆ ತಿಳಿ ಹಳದಿ ಬಣ್ಣದ ಕಣಗಳು ಕಂಡು ಬರದೇ ಇದ್ದಲ್ಲಿ ಅಂತಹ ರಸಗೊಬ್ಬರಗಳು ನಕಲಿಯಾಗಿದೆ ಅಂತ ತಿಳ್ಕೊಬಹುದು. ಅಂದ್ರೆ ನೇರ ಗೊಬ್ಬರಕ್ಕೆ ನಾವು ಸಿಲ್ವರ್ ನೈಟ್ರೇಟ್ ಬಳಸ್ಕೋಬೇಕು. ಹೌದು, ಅದೇ ಕಾಂಪ್ಲೆಕ್ಸ್ ಗೊಬ್ಬರ ಆದ್ರೆ ಫೆರಿಕ್ಲೋರೈಡ್ ಅನ್ನು ಬಳಸ್ಕೋಬೇಕು. ಇವು ಸುಲಭವಾಗಿ ಸಿಗುವಂತ ರಾಸಾಯನಿಕಗಳನ್ನು? ಹೌದು, ಸುಲಭವಾಗಿ ಸಿಗ್ತವೆ, ಯಾವ್ದಾದ್ರು ಕೆಮಿಕಲ್ಸ್ ಅಂಗಡಿಗಳು ಸಿಗ್ತವೆ. ಅದೊಂದು ಬಹಳ ಮುಖ್ಯವಾದಂತ ಅಂಶ. ಇನ್ನು ಪೊಟ್ಯಾಷನ್ ಕೂಡ ನಮ್ಮಲ್ಲಿ ಹೆಚ್ಚು ಬಳಕೆ ಆಗುವಂತ ಒಂದು ಪೌಷ್ಟಿಕಾಂಶ, ಇದನ್ನ ಹೇಗೆ ತಿಳ್ಕೋಬಹುದು ಅಂತೀರಿ? ಪೊಟ್ಯಾಶ್ ಅಂದ್ರೆ ಈಗ ಉದಾಹರಣೆಗೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಸಂಪೂರ್ಣವಾಗಿ ನೀರಲ್ಲಿ ಕರಗುತ್ತೆ. ಅದೇ ಸಂಯುಕ್ತ ರಸಗೊಬ್ಬರಗಳಲ್ಲಿ ಇರುವ ಪೊಟ್ಯಾಶ್ ನಾವು ತಿಳ್ಕೊಬೇಕಾದ್ರೆ ಕೋಬಾಲ್ಟ್ ದ್ರಾವಣವನ್ನ ನಾವು ಈ ಒಂದು ಪೊಟ್ಯಾಶ್ ನೀರಿನಲ್ಲಿ ಕರಗಿಸ್ಬಿಟ್ಟು ಹಾಕಿದಾಗ ಅದು ಹಳದಿ ಬಣ್ಣದ ಕಣಗಳು ಕಾಣಿಸ್ಕೊಳ್ತದೆ. ಹಳದಿ ಬಣ್ಣದ ಕಣಗಳು ಬರದೇ ಇದ್ದಾವಾಗ ನಾವು ಅದನ್ನ ಕಲಬೆರಕೆ ಆಗಿದೆ ಅಂತ ನಾವು ಭಾವಿಸಬಹುದು. ಹಳದಿ ಬಣ್ಣದ ಕಣಗಳು ಬರೋದು ಬಹಳ ಮುಖ್ಯ. ಇಲ್ಲಿ ಕೋಬಾಲ್ಟ್ ನೈಟ್ರೇಟ್ ಬೇಕಾಗುತ್ತೆ. ಹೌದು, ಈ ರೀತಿಯಾಗಿ ನಾವು ಪೊಟ್ಯಾಶ್ ಗೊಬ್ಬರಗಳನ್ನು ಪರೀಕ್ಷೆ ಮಾಡ್ಕೋಬಹುದು. ಹೌದು, ಪೊಟ್ಯಾಶ್ ಅಂದ್ರೆ ಮ್ಯೂರೇಟ್ ಆಫ್ ಪೊಟ್ಯಾಶ್, ಸಲ್ಫೇಟ್ ಆಫ್ ಪೊಟ್ಯಾಶ್, ಸಲ್ಫೇಟ್ ಆಫ್ ಪೊಟ್ಯಾಶ್, ಪೊಟ್ಯಾಶಿಯಂ ಕ್ಲೋರೈಡ್, ಮತ್ತೆ ಪೊಟ್ಯಾಶ್ ಇರುವಂತ ಸಂಯುಕ್ತ ಗೊಬ್ಬರಗಳು ಅಂದ್ರೆ 19-19, 15-15, 15-15, 10-26, 26, 17-17, 17 ಈ ರೀತಿ ಅಂತ ಗೊಬ್ಬರಗಳನ್ನ ನಾವು ಪರೀಕ್ಷೆ ಮಾಡ್ಕೋಬಹುದು. ಪೊಟ್ಯಾಶ್ ಅಂಶ ಇರುವಂತ ಗೊಬ್ಬರಗಳನ್ನು ಈ ರೀತಿ ಕೋಬಾಲ್ಟ್ ನೈಟ್ರೇಟ್ ಪರೀಕ್ಷೆಗೆ ಒಳಪಡಿಸಬಹುದು. ಹೌದು, ಇನ್ನೊಂದು ನಮ್ಮಲ್ಲಿ ಈ ಸತುವಿನ ಕೊರತೆ ಸಾಕಷ್ಟು ಇಡೀ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಕೃಷಿ ಇಲಾಖೆಯವರು ಕೂಡ ಈ ಸತುವಿನ ಸಲ್ಫೇಟ್ ಬಳಕೆಗೆ ಹೆಚ್ಚು ಒಂದು ಶಿಫಾರಸನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಈ ಸತುವಿನ ಸಲ್ಫೇಟ್ ಅನ್ನ ನಾವು ಹೇಗೆ ಪರೀಕ್ಷೆ ಮಾಡ್ಕೋಬಹುದು ಅಂತೀರಿ? ಶುದ್ಧತೆ ಬಗ್ಗೆ, ಸತುವಿನ ಸಲ್ಫೇಟ್ ಶುದ್ಧವಾಗಿದ್ರೆ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುತ್ತೆ. ಅದು ಒಂದು ವೇಳೆ ಕರಗಲಿಲ್ಲ ಅಂದ್ರೆ ಅದು ಕಲಬೆರಕೆ ಆಗಿದೆ ಬರಬಹುದು. ಅದೇ ಅಲ್ಲದೆ ಈ ರಾಸಾಯನಿಕ ಬಳಸಿ ನಾವಿನ್ನ ಖಚಿತಪಡಿಸ್ಕೋಬೇಕಂದ್ರೆ ಸ್ವಲ್ಪ ಸತುವಿನ ಸಲ್ಫೇಟ್ ಅನ್ನ ನೀರಿನಲ್ಲಿ ಕರಗಿಸ್ಬಿಟ್ಟು ಅದಕ್ಕೆ ದುರ್ಬಲ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ಸೇರಿಸಿದವಾಗ ಅದರಲ್ಲಿ ಬಿಳಿ ಕಣಗಳು ಕಂಡು ಬರ್ತವೆ. ಅದಕ್ಕೆ ನಾವು ಪ್ರಬಲವಾದ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಸೇರಿಸಿದಾಗ ಬಿಳಿ ಕಣಗಳು ಮಾಯ ಅಂದ್ರೆ ಕಾಣಿಸ್ಬಾರ್ದು. ಒಂದ್ ವೇಳೆ ಕಾಣಿಸ್ಕೊಂಡ್ರೆ ಅದು ನಕಲಿಯಾಗಿದೆ ಅಂತ ನಾವು ಖಚಿತವಾಗಿ ತಿಳ್ಕೊಬಹುದು. ಪ್ರಬಲವಾದ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಹಾಕಿದಾಗ ಬಿಳಿ ಕಣಗಳು ಕಾಣಿಸ್ಬಾರ್ದು. ಹೌದು, ಆದ್ರೆ ಕಾಣಿಸ್ಕೊಂಡ್ರೆ ಅದು ನಕಲಿಯಾಗಿದೆ ಅಂತ ನಾವು ಖಚಿತಪಡಿಸ್ಕೊ. ಅದೇ ದುರ್ಬಲ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಅದು ಕಾಣಿಸ್ಕೊಳ್ಳುತ್ತೆ. ಹೌದು, ಇದು ಒಂದು ಮುಖ್ಯವಾದ ಪರೀಕ್ಷೆ. ಇಲ್ಲಿ ಮುಖ್ಯವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ನಮಗೆ ಬೇಕಾಗುತ್ತೆ. ಇನ್ನೊಂದು, ಈಗ ಕೆಂಪು ಮಣ್ಣಲ್ಲಿ ಕಬ್ಬಿಣದ ಕೊರತೆನೂ ಕಂಡು ಬರ್ತಾ ಇರುತ್ತೆ, ಅದಕ್ಕೆ ಸಾಧಾರಣವಾಗಿ ಫೆರಸ್ ಸಲ್ಫೇಟ್ ಅನ್ನ ಬಳಸ್ರಿ ಅಂತ ಶಿಫಾರಸು ಇರುತ್ತೆ. ಈ ಫೆರಸ್ ಸಲ್ಫೇಟ್ ಅನ್ನ ಹೇಗೆ ನಾವು ಶುದ್ಧತೆ ಪರೀಕ್ಷೆ ಮಾಡ್ಕೋಬಹುದು? ಫೆರಸ್ ಸಲ್ಫೇಟ್ ಸಹ 100% ಅಂದ್ರೆ ಶೇಕಡ 100% ನೀರಿನಲ್ಲಿ ಕರಗುವಂತ ಲಘು ಪೋಷಕಾಂಶ. ಇದನ್ನ ನಾವು ರಾಸಾಯನಿಕ ಬಳಸಿ ಪರೀಕ್ಷಿಸಬೇಕಾದ್ರೆ ಪೊಟ್ಯಾಶಿಯಂ ಫೆರೋಸಯನೈಡ್ ಅಂತ ದ್ರಾವಣ ಇರುತ್ತೆ. ಆ ದ್ರಾವಣವನ್ನ ಫೆರಸ್ ಸಲ್ಫೇಟ್ ದ್ರಾವಣಕ್ಕೆ ಮಿಶ್ರಣ ಮಾಡಿದಾಗ ನಮ್ಗೆ ನೀಲಿ ಬಣ್ಣದ ಕಣ್ಣುಗಳು ಕಂಡು ಬರ್ತವೆ. ಆ ರೀತಿ ಕಂಡು ಬರದೇ ಇದ್ದಲ್ಲಿ ಅದು ಕಲಬೆರಕೆ ಆಗಿದೆ ಅಂತ ನಾವು ತಿಳ್ಕೊಬಹುದಾಗಿದೆ. ಇದು ಮುಖ್ಯವಾಗಿ ಪೊಟ್ಯಾಶಿಯಂ ಫೆರೋಸಯನೈಡ್ ಅನ್ನೋದು ಸ್ವಲ್ಪ ವಿಷಕಾರಿ ಎಲ್ಲಾ ಕಡೆ ದೊರೆಯೋದಿಲ್ಲ. ಅದಕ್ಕಿಂತ ನಾವು ಸುಲಭ ಅಂದ್ರೆ ಅದು ಸಂಪೂರ್ಣವಾಗಿ ನೀರಿನಲ್ಲಿ ಕರಗುತ್ತೆ ಅನ್ನೋ ಒಂದು ಇದರ ಮೇಲೆ ಆಧಾರದ ಮೇಲೆ ನಾವು ಅದನ್ನ ತಿಳ್ಕೊಬಹುದು. ಏನಿದ್ರು ಪ್ರಯೋಗಾಲಯಗಳಲ್ಲಿ ಮಾತ್ರ ಇದನ್ನ ಬಳಸ್ಕೊಳ್ಳುತ್ತೆ. ಈ ವಿಶೇಷವಾಗಿ ಇಲಾಖೆಯವರು ಈ ಮಾದರಿಗಳ ಪ್ರಯೋಗಾಲಯಗಳಲ್ಲಿ ಮಾತ್ರ, ಅದು ಮೆಡಿಕಲ್ ಆಗ್ಬಹುದು ಅಥವಾ ನಮ್ಮ ರಾಸಾಯನಿಕ ನಮ್ಮ ಗೊಬ್ಬರಗಳ ಪ್ರಯೋಗಾಲಯದಲ್ಲಿ ಮಾತ್ರ ಈ ಒಂದು ದ್ರಾವಣವನ್ನ ಬಳಸಕ್ಕೆ ಅನುಮತಿ ಇರ್ತದೆ, ಬೇರೆ ಕಡೆ ಅನುಮತಿ ಕೊಡೋದಿಲ್ಲ. ಇನ್ನೊಂದು ನಮ್ಮ ರೈತ ಬಾಂಧವರು ಈ ತಾಮ್ರದ ಸಲ್ಫೇಟ್ ಕಾಪರ್ ಸಲ್ಫೇಟ್ ಅನ್ನು ಕೂಡ ಅವರು ಶಿಲೀಂಧ್ರ ನಾಶಕವಾಗಿ ಬಳಸ್ಕೊಳ್ತಾ ಇರ್ತಾರೆ, ಪೋಷಕಾಂಶವಾಗಿ ಕೂಡ ಬಳಸ್ಕೋಬಹುದು. ಇದನ್ನು ಹೇಗೆ ಶುದ್ಧತೆ ಪರೀಕ್ಷೆ ಮಾಡ್ಕೋಬಹುದು ಅಂತೀರಿ? ತಾಮ್ರದ ಸಲ್ಫೇಟ್ ಅಥವಾ ಕಾಪರ್ ಸಲ್ಫೇಟ್ ಸಹ ಶೇಕಡಾ 100% ನೀರಿನಲ್ಲಿ ಕರಗುತ್ತೆ. ಆ ಒಂದು ಮೂಲಕ ಶುದ್ಧವಾಗಿದೆ ಅನ್ನೋದನ್ನ ಅವರು ಭಾವಿಸಬಹುದು. ಅಥವಾ ಕೆಮಿಕಲ್ ಪರೀಕ್ಷೆ ಮಾಡಿದವಾಗ, ಅಂದ್ರೆ ಆಗ್ಲೇ ಹೇಳ್ದಂಗೆ ರಾಸಾಯನಿಕ ಪರೀಕ್ಷೆ ಮಾಡಿದವಾಗ ಅದರದ ಕಣಗಳು ಕಂದು ಬಣ್ಣದ ಕಣಗಳು ಕಾಣಿಸ್ಬರುತ್ತೆ. ಅದಕ್ಕೂ ಸಹ ಪೊಟ್ಯಾಸಿಯಂ ಫೈರೋಸೈನೈಡ್ ಅನ್ನೇ ಬಳಸಬೇಕಾಗಿರೋದ್ರಿಂದ ಆದಷ್ಟು ರೈತರು ಈ ಒಂದು ದ್ರಾವಣಗಳನ್ನ ಬಳಸದೇ ಇರೋದು ಉತ್ತಮ. ಅವರಿಗೆ ಆ ರೀತಿ ಅನುಮಾನ ಬಂದಾಗ ಈ ಯಾವ್ದಾದ್ರು ವಸ್ತುಗಳು ಯಾವ್ದಾದ್ರು ರಸಗೊಬ್ಬರಗಳು ಕಲಬೆರಕೆ ಆಗಿದೆ ಅಂತ ಭೌತಿಕವಾಗಿ ನೋಡಿದವಾಗ್ಲೇ ಅನುಮಾನ ಬಂದಾಗ ಅವರು ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಗೆ ಅವರು ಲಿಖಿತವಾಗಿ ದೂರನ್ನು ನೀಡಬಹುದು. ಆಗ ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಕೃಷಿ ಅಧಿಕಾರಿ ಆಗ್ಬಹುದು ಅಥವಾ ಸಹಾಯಕ ಕೃಷಿ ಅಧಿಕಾರಿಗಳು ಈ ಒಂದು ರಸಗೊಬ್ಬರಗಳಿಂದ ಮಾದರಿ ತೆಗೆದು ನಮ್ಮ ರಾಸಾಯನಿಕ ಪ್ರಯೋಗಾಲಯಗಳಿಗೆ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ಎಲ್ಲೆಲ್ಲಿದಾವೆ ಈ ಪ್ರಯೋಗಾಲಯಗಳು ಅಂತ? ನಮ್ಮ ಈ ಒಂದು ರಾಸಾಯನಿಕ ಗೊಬ್ಬರದ ಪ್ರಯೋಗಾಲಯಗಳು ನಮ್ಮ ರಾಜ್ಯದಲ್ಲಿ 7 ರಾಸಾಯನಿಕ ಗೊಬ್ಬರದ ಪ್ರಯೋಗಾಲಯಗಳಿವೆ. ಅದರಲ್ಲಿ ಬೆಂಗಳೂರಿನಲ್ಲಿದೆ, ದಾವಣಗೆರೆ, ಬೆಳಗಾಂ, ಧಾರವಾಡ ಮತ್ತೆ ಮಂಡ್ಯ, ಶಿವಮೊಗ್ಗ. ಈ ಒಂದು ಜಿಲ್ಲೆಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಪರೀಕ್ಷಿಸುವ ಮತ್ತೆ ಬೆಳ್ತಂಗಡಿ ಇದೆ ದಕ್ಷಿಣ ಕನ್ನಡದಲ್ಲಿ. ದಕ್ಷಿಣ ಕನ್ನಡ ಆಯಾ ರಾಸಾಯನಿಕ ಗೊಬ್ಬರಗಳ ಪರೀಕ್ಷಾ ಪ್ರಯೋಗಾಲಯಗಳಿಗೆ ಇಂತಿಂತ ಜಿಲ್ಲೆಗಳು ಒಳಪಡುತ್ತೆ ಅಂತ ನಾವು ನಿಗದಿಪಡಿಸಿರ್ತೇವೆ. ಆ ಜಿಲ್ಲೆಗಳಿಂದ ಮಾದರಿಗಳನ್ನ ಆ ಒಂದು ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಾರೆ. ಅಂದ್ರೆ ಕೃಷಿ ಇಲಾಖೆಯವರು ಕೂಡ ಸಾಮಾನ್ಯವಾಗಿ ನಮೂನೆಗಳನ್ನ ಸಂಗ್ರಹಿಸುತ್ತಲೇ ಇರ್ತಾರೆ. ಹೌದು, ನಾವು ಪ್ರತಿ ತಿಂಗಳು ಸಹ ಭೇಟಿ ಕೊಟ್ಟು ಮಾರಾಟ ಮಳಿಗೆಗಳಿಗೆ ಮಾದರಿಗಳನ್ನ ಸಂಗ್ರಹಿಸಿ ಅದನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇರ್ತಾರೆ. ವಿಶ್ಲೇಷಣಾ ವರದಿಯ ಮೇಲೆ ಅವರು ಸೂಕ್ತ ಕಾನೂನು ಕ್ರಮವನ್ನು ಸಹ ಜರುಗಿಸ್ತಾರೆ. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ರಸಗೊಬ್ಬರವನ್ನು ಖರೀದಿ ಮಾಡುವಾಗ ಏನೇನು ಅಂಶಗಳನ್ನು ಗಮನಿಸಬೇಕಾಗುತ್ತೆ ಅಂತೀರಿ? ತುಂಬಾ ಒಳ್ಳೆಯ ಒಂದು ಪ್ರಶ್ನೆ ಆಗಿರುತ್ತೆ. ರಸಗೊಬ್ಬರವನ್ನು ಖರೀದಿಸಬೇಕಾದ್ರೆ ರೈತ ಬಾಂಧವರು ಅತಿ ಹೆಚ್ಚು ಜಾಗರೂಕರ ಆಗಿರಬೇಕು. ಮೊದಲು ಅವರು ಖರೀದಿಸಬೇಕಾಗಿರುವಂತಹ ಸ್ಥಳ ಅದು ಅಧಿಕೃತ ಮಾರಾಟಗಾರರಾಗಿರಬೇಕು. ಅವರು ಇಲಾಖೆಯಿಂದ ಪರವಾನಗಿ ಹೊಂದಿರುವಂತಹ ಮಾರಾಟಗಾರರಾಗಿ ಪ್ರದರ್ಶಿಸಿರಬೇಕು ಅಂತ. ಹೌದು, ಅವರು ಅದು ಸಾರ್ವಜನಿಕರಿಗೆ ಕಾಣಿಸುವಂತೆ ಆ ಒಂದು ಪರವಾನಗಿಯನ್ನ ಲೈಸೆನ್ಸ್ ಅನ್ನ ಪ್ರದರ್ಶಿಸಿರಬೇಕು. ಅಂತ ಒಂದು ಮಾರಾಟ ಮಳಿಗೆಯಲ್ಲಿ ಅವರು ರಸಗೊಬ್ಬರಗಳನ್ನು ಖರೀದಿಸಬೇಕಾದ್ರೆ ಮೊದಲು ರಸಗೊಬ್ಬರದ ಚೀಲ ಹೊಲಿಗೆ ಸರಿಯಾಗಿ ಹಾಕಿದೆಯಾ ಇಲ್ವಾ ಅಂತ ಪರೀಕ್ಷಿಸಬೇಕು. ಅದು ಕೈಯಿಂದ ಹೊಲಿಗೆ ಹಾಕಿದ್ರೆ ಅದರ ಮೇಲೆ ಅವರು ಮೊಹರು ಮಾಡಿದ್ದಾರೆ ಅನ್ನೋದನ್ನು ಸಹ ಖಚಿತಪಡಿಸ್ಕೋಬೇಕು. ಸಾಧಾರಣವಾಗಿ ಯಂತ್ರಗಳಿಂದಾನೇ ಹೊಲ್ದಿರ್ತಾರೆ. ಸಾಧಾರಣವಾಗಿ ಯಂತ್ರಗಳಿಂದ ಹೊಲ್ದಿರ್ತಾರೆ, ಸಾಕಷ್ಟು ಬಿಗಿಯಾಗಿರ್ತದೆ. ಒಂದೊಂದು ಏನಾದ್ರೂ ಚೀಲ ಹರಿದೋಗಿದೆ ಅಂದ ಪಕ್ಷದಲ್ಲಿ ಕೈಯಿಂದ ಹೊಲ್ದಿರ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಅದರ ಮೇಲೆ ಮೊಹರು ಹಾಕಿ ಅದನ್ನ ಬಂದೋಬಸ್ತಾಗಿ ಮಾಡಿದ್ದಾರೆ ಅಂತ ನಾವು ಖಚಿತಪಡಿಸ್ಕೋಬೇಕು. ಅಂದ್ರೆ ನಾವು ನೋಡ್ತಲೇ ಸ್ವಲ್ಪ ಗೊತ್ತಾಗುತ್ತೆ, ಈಗ ಯಂತ್ರದಿಂದ ಹೊಲ್ದಾಗ ಬಹಳ ಶಿಸ್ತಾಗಿರುತ್ತೆ, ಹೊಲಿಗೆ ಕರೆಕ್ಟ್ ಆಗಿರ್ತದೆ. ಮತ್ತೆ ಅದನ್ನ ಅಷ್ಟು ಬೇಗ ತೆಗೆಯೋದಕ್ಕೂ ಸಾಧ್ಯ ಆಗೋದೇ ಇಲ್ಲ, ಆ ರೀತಿ ಇರುತ್ತೆ. ಮತ್ತೆ ಪ್ಯಾಕ್ ಮೇಲೆ ರಸಗೊಬ್ಬರದ ಚೀಲದ ಮೇಲೆ ಸುಮಾರು ಅಂಶಗಳನ್ನ ನಾವು ಗಮನಿಸಬೇಕು. ಒಂದು, ಅದು ರಸಗೊಬ್ಬರ ಅಂತಾನೆ ಬರ್ದಿರಬೇಕು ಅದ್ರ ಮೇಲ್ಗಡೆ. ಕೆಲವು ಕಂಪನಿಗಳು ಇವತ್ತು ಬಂದು ನಾಳೆ ಹೊರಟೋಗಿರುವಂತ ಕಂಪನಿಗಳು ಏನ್ ಮಾಡ್ತಾರೆ, ರೈತರಿಗೆ ಮನೆ ಬಾಗಿಲಿಗೆ ತಗೊಂಡೋಗ್ತಾರೆ, ಲಾರಿಗಳಲ್ಲಿ ಟೆಂಪೋಗಳಲ್ಲಿ ತಗೊಂಡೋಗಿ ಹಳ್ಳಿ ಹಳ್ಳಿಗೆ ತಗೊಂಡೋಗ್ತಾರೆ. ಅವಾಗೇನಾಗುತ್ತೆ, ರೈತರಿಗೆ ಇದು ಗೊಬ್ಬರ ಅಂತ ಹೇಳಿ ಕೊಡ್ತಾರೆ, ಅದ್ರ ಮೇಲೆ ಗೊಬ್ಬರ ಹೆಸರು ಬರ್ದಿರಲ್ಲ, ಪ್ಯಾಕ್ ಮೇಲೆ ಏನು ಬರ್ದಿರಲ್ಲ, ಇವನ್ ರಸೀದಿನೂ ಕೊಡಲ್ಲ, ಅವರು ಖರೀದಿ ಮಾಡೋದಕ್ಕೆ ರಸೀದಿನೂ ಕೊಡಲ್ಲ. ಹಾಗಾಗಿ ಆ ಪ್ಯಾಕ್ ಮೇಲೆ ಏನು ಬರೀಲಿಲ್ಲ ಅಂದವಾಗ ನಮ್ಗೆ ಏನಾದ್ರೂ ನಷ್ಟ ಆದವಾಗ ನಾವು ಯಾರನ್ನು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಅದರಿಂದ ಚೀಲದ ಮೇಲೆ ರಸಗೊಬ್ಬರ ಅಂತ ಬರ್ದಿದೆಯಾ ಅಂತ ಖಚಿತಪಡಿಸ್ಕೋಬೇಕು. ಯಾವ ರಸಗೊಬ್ಬರ ಅಂತ ಹೆಸರು ಸಹ ಇರಬೇಕು, ಯಾವ ಕಂಪನಿ ಉತ್ಪಾದಕ ಕಂಪನಿಯ ಪೂರ್ಣ ವಿಳಾಸ ಇರಬೇಕು, ಅವ್ರದ್ದು ಮೊಬೈಲ್ ನಂಬರ್ ಅಥವಾ ಕಸ್ಟಮರ್ ಕೇರ್ ಅಂತ ನಂಬರ್ ಇರಬೇಕಾಗುತ್ತೆ, ಗ್ರಾಹಕರ ಒಂದು ಸೇವೆ ನಂಬರ್ ಅನ್ನ ಇರಬೇಕಾಗುತ್ತೆ. ನಂತರ ಪೋಷಕಾಂಶಗಳ ಪ್ರಮಾಣವನ್ನ ಅವರು ಶೇಕಡವಾರು ಪ್ರಮಾಣದಲ್ಲಿ ನಮೂದು ಮಾಡಿರಬೇಕು. ಯೂರಿಯಾ ಆದ್ರೆ ಶೇಕಡಾ 46 ಸಾರ್ವಜನಿಕ ಅಂತ ಅಲ್ಲಿರಬೇಕು. ಹೌದು, 46 ಸಾರ್ವಜನಿಕ ಇರಬೇಕು. ಡಿಎಪಿ ಆದ್ರೆ 18 ಸಾರ್ವಜನಿಕ, 46 ರಂಜಕ ಇರಬೇಕು. ಈ ರೀತಿ ಒಂದು ಚೀಲದ ಮೇಲೆ ಅವರು ಬರ್ದಿರಬೇಕು. ಜೊತೆಗೆ ಮಿಶ್ರಣ ರಸಗೊಬ್ಬರಗಳಾದ್ರೆ ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಆದ್ರೆ ಅದರ ಮೇಲೆ ಆ ಒಂದು ಚೀಲದ ಮೇಲೆ ಬ್ಯಾಚ್ ಸಂಖ್ಯೆ ಸಹ ನಮೂದಿಸಿರಬೇಕು. ಬ್ಯಾಚ್ ಸಂಖ್ಯೆ ನಮೂದಿಸಿರಬೇಕು. ಈ ಒಂದು ಅಂಶಗಳನ್ನ ಅವರು ಗಮನಿಸಬೇಕು. ಮತ್ತೆ ಗರಿಷ್ಠ ಮಾರಾಟ ಬೆಲೆ, ಆ ಒಂದು ಗರಿಷ್ಠ ಮಾರಾಟ ಬೆಲೆಯಲ್ಲಿ ಅವರು ಅದೇ ಬೆಲೆಗೆ ಅವರು ಖರೀದಿ ಮಾಡಬೇಕು, ಆ ಬೆಲೆಯನ್ನ ನಮೂದಿಸಿದ್ದಾರೆ ಅನ್ನೋದನ್ನ ಖಚಿತಪಡಿಸ್ಕೋಬೇಕಾಗುತ್ತೆ. ಗರಿಷ್ಠ ಮಾರಾಟ ಬೆಲೆ ನೋಡ್ಕೋಬೇಕಾಗುತ್ತೆ. ಹೌದು, ಅವರು ಅದಕ್ಕಿಂತ ಜಾಸ್ತಿ ಕೊಡುವ ಅವಶ್ಯಕತೆ ಇರೋದಿಲ್ಲ. ಗರಿಷ್ಠ ಮಾರಾಟ ಬೆಲೆನ ಅವರು ನೋಡಿ ಖಚಿತಪಡಿಸ್ಕೊಳ್ಬೇಕು. ಜೊತೆಗೆ ಒಂದು ಮಾರಾಟಗಾರರಿಂದ ರಸೀದಿಯನ್ನ ಕೇಳಿ ಪಡ್ಕೋಬೇಕು. ಅವ್ರು ಕೊಡ್ಲಿ ಬಿಡ್ಲಿ ನಾವು ಕೇಳಿ ಪಡ್ಕೊಳ್ಬೇಕು. ಯಾಕಂದ್ರೆ ನಾವು ಅದಕ್ಕೆ ದುಡ್ಡು ಕೊಟ್ಟಿರ್ತೇವಿ, ನಾವು ಕೊಟ್ಟಿರೋ ಹಣಕ್ಕೆ ಪಡೆದಿರೋ ರಸಗೊಬ್ಬರಕ್ಕೆ ಸಾಕ್ಷಿ. ಅದರಲ್ಲಿ ಅವರು ಎಲ್ಲಾ ಇದನ್ನ ನಮೂದು ಮಾಡಿ ಅವ್ರು ನಿಮ್ಗೆ ರಸೀದಿ ಕೊಡ್ಬೇಕು. ಯಾವ ರಸಗೊಬ್ಬರ ತಗೊಂಡಿದ್ದೀರಾ, ಯಾವ್ದು ಬ್ಯಾಚ್ ಅಥವಾ ಲಾಟ್ ನಂಬರ್ ಆದ್ರೆ, ಯಾವ ಕಂಪನಿದು, ಎಷ್ಟು ಚೀಲ ತಗೊಂಡಿದ್ದೀರಾ, ಎಲ್ಲಾ ನಮೂದು ಮಾಡಿಬಿಟ್ಟು ಅವರು ನಿಮ್ಗೆ ರಸೀದಿನ ಕೊಡ್ಬೇಕು. ಅದು ಕೂಡ ಒಂದು ನಮೂನೆ ಇರುತ್ತೆ. ಅದು ಹಾ ನಮೂನೆ ಎಂ ಅಂತ ಇರುತ್ತೆ. ಆ ಎಂ ನಮೂನೆಯಲ್ಲಿ ರಸೀದಿಯನ್ನ ಅವರು ಪ್ರಿಂಟ್ ಮಾಡಿಸ್ಕೊಂಡು ಪ್ರಿಂಟ್ ಮಾಡಿಸಿರ್ಬೇಕು. ಅದ್ರ ಮೇಲೆ ಅವರು ಲೈಸೆನ್ಸ್ ನಂಬರ್ ಎಲ್ಲಾನು ಮೆನ್ಷನ್ ಮಾಡಿರ್ತಾರೆ. ಅಂಗಡಿ ಹೆಸರು, ಅಂಗಡಿ ಹೆಸರು, ವಿಳಾಸ, ಮಾಲೀಕರ ಹೆಸರು, ವಿಳಾಸ, ಅವರು ನಂಬರ್, ಈಗ ಜಿಎಸ್ಟಿ ನಂಬರ್, ಜಿಎಸ್ಟಿ ನಂಬರ್ ಎಲ್ಲಾನು ಅವರು ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ಈಗ ಈ ನೇರ ನಗದು ವರ್ಗಾವಣೆ ಅಂತಾರಲ್ಲ, ಅದು ಇದಕ್ಕೆ ಅನ್ವಯ ಆಗಿದೆಯಾ? ಹೌದೌದು, ರಸಗೊಬ್ಬರಗಳಲ್ಲಿ ನೇರ ವರ್ಗಾವಣೆ ಅಂದ್ರೆ ಈಗ ನಾವು ಬಂದಿರುವ ಒಂದು ವ್ಯವಸ್ಥೆಯಲ್ಲಿ ಪಾಸ್ ಮಿಷಿನ್ ಅಂತ ಬಂದಿದೆ, ಪಾಯಿಂಟ್ ಆಫ್ ಸೇಲ್ ಮಿಷಿನ್ ಅಂತ. ಆ ಒಂದು ಮೆಷಿನ್ ಅಲ್ಲಿ ಯಾರೇ ರೈತರು ರಸಗೊಬ್ಬರಗಳನ್ನ ತಗೊಳ್ಬೇಕಾದ್ರೆ ಆ ಒಂದು ಮೆಷಿನ್ ಮೂಲಕನೇ ತಗೋಬೇಕು ಅಂತ. ಅದರೊಳಗಡೆ ರೈತರದ ಆಧಾರ್ ನಂಬರ್ ಅನ್ನ ದೃಢೀಕರಣ ಮಾಡಿ ಅವರಿಗೆ ರಸಗೊಬ್ಬರಗಳನ್ನ ಕೊಡ್ತಾರೆ. ಇದ್ರ ಮೂಲಕ ಅವ್ರು ತಗೊಳ್ಬೇಕಾದ್ರೂ ಸಹ ಅವ್ರೇನು ಹೆಚ್ಚಾಗಿ MRP ಅಂದ್ರೆ ಗರಿಷ್ಠ ಮಾರಾಟ ಬೆಲೆಗಿಂತ ಕೊಡ್ಬೇಕಾಗಿಲ್ಲ. ಗರಿಷ್ಠ ಮಾರಾಟ ಬೆಲೆಯನ್ನೇ ಪಾವತಿಸಿ ಅವರು ರಸಗೊಬ್ಬರಗಳನ್ನ ಅವ್ರು ಖರೀದಿಸಬಹುದು. ಆ ಖರೀದಿಸಿದ ಪ್ರಮಾಣಕ್ಕೆ ಸಹಾಯಧನ, ಏನು ಸರ್ಕಾರದಿಂದ ಸಹಾಯಧನ ನೀಡ್ತಾರೆ, ಆ ಸಹಾಯಧನ ಆ ಕಂಪನಿಗೆ ವರ್ಗಾವಣೆ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ನೇರವಾಗಿ ರೈತರಿಗೆ ವರ್ಗಾಯಿಸಬೇಕನ್ನೋ ಆಲೋಚನೆ ಸರ್ಕಾರಕ್ಕೆ ಇದೆ. ಆದ್ರೆ ಮೊದಲಿಗೆ ರೈತರು ಈ ಒಂದು ಉಪಕರಣದ ಮೂಲಕನೇ ರಸಗೊಬ್ಬರಗಳನ್ನ ತೆಗೆದುಕೊಳ್ಬೇಕಾಗಿರುವ ಅಂದ್ರೆ ಅಳವಡಿಕೆ ಆಗ್ಬೇಕು ರೈತರಲ್ಲಿ, ಅದನ್ನ ಅಳವಡಿಸುವ ಪದ್ಧತಿ ಆಗ್ಬೇಕು, ಅರಿವು ಮೂಡ್ಬೇಕು ನಾನು ಈ ಮಿಷಿನಲ್ಲೇ ತಗೋಬೇಕು ಅಂತ. ಆವಾಗ ಇವ್ರಿಗೆ ಚೀಟಿನೂ ಬರುತ್ತೆ, ಅಲ್ಲಿ ದಾಸ್ತಾನು ಎಷ್ಟಿದೆ, ಎಷ್ಟು ಖರ್ಚಾಗಿದೆ ಅನ್ನೋ ಮಾಹಿತಿನೂ ದೊರೆಯುತ್ತೆ. ಅಂದ್ರೆ ರೈತ ಬಾಂಧವರು ಪಾಸ್ ಮಿಷನ್ ಬಳಸಬೇಕು ಅಂದ್ರೆ ಆಧಾರ್ ಸಂಖ್ಯೆ ಪ್ರತಿ ತಗೊಂಡು ಹೋಗ್ಬೇಕಾ? ಆಧಾರ್ ಸಂಖ್ಯೆ ಇದ್ರೆ ಸಾಕು, ಪ್ರತಿ ಬೇಕಾಗಿಲ್ಲ. ಅವ್ರ ಹತ್ರ ಜೇಬಲ್ ಅಥವಾ ಒಂದ್ ಚೀಟಿಯಲ್ಲಿ ಬರ್ದಿಟ್ಕೊಂಡ್ರೆ ಅಥವಾ ಫೋನ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡು ತಗೊಂಡೋಗಿ ಕೊಟ್ರೆ ಸಾಕಾಗುತ್ತೆ. ಆಧಾರ್ ಸಂಖ್ಯೆ ಕೊಟ್ಟು ಅವ್ರ ಹೆಬ್ಬಟ್ಟನ ಅಲ್ಲಿ ಇದ್ ಮಾಡ್ಕೊಳ್ತಾರೆ, ಅದರಿಂದ ಅವರ ದೃಢೀಕರಣ ಆಗುತ್ತೆ. ಅಂದ್ರೆ ಆ ರೈತರದ್ದು ವಿವರಗಳು ಬರ್ತವೆ, ವಿವರಗಳು ಬರ್ತವೆ, ಅವಾಗ ಇದೇ ರೈತ ತಗೊಂಡೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವೇ ಬೇರೆ ಒಂದು ಇದಕ್ಕೆ ದಾರಿ ಮಾಡ್ಕೊಂಡಕ್ಕ ಆಗುತ್ತೆ ಅಕ್ರಮಕ್ಕೆ. ಹಾಗಾಗಿ ರೈತರು ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡ್ಕೋಬೇಕು. ಇದು ಅವ್ರಿಗೋಸ್ಕರ ಮಾಡಿರೋಂತ ಒಂದು ವ್ಯವಸ್ಥೆ. ಈ ವ್ಯವಸ್ಥೆನ ಅವ್ರು ಹೆಚ್ಚು ಬಳಸಿದಂಗೆ ಇದು ಪಾರದರ್ಶಕತೆಯನ್ನ ಹೆಚ್ಚಾಗಿ ನಾವು ಮೈಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. January 2018 ಈ ಒಂದು ಕಾರ್ಯಕ್ರಮ ಜಾರಿಯಾಗಿರುತ್ತೆ. ಈಗಾಗಲೇ ಸಾಕಷ್ಟು ಪ್ರಚಾರನ ಮಾಡಿದೀವಿ, ತರಬೇತಿಗಳನ್ನ ನೀಡಿದೀವಿ, ರೈತರಿಗೂ ನೀಡಿದೀವಿ, ಜೊತೆಗೆ ಮಾರಾಟಗಾರರಿಗೂ ನೀಡಿದೀವಿ, ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ರೀತಿ ಬಳಸ್ಬೇಕು ಅನ್ನೋದ್ರ ಬಗ್ಗೆ. ಆದ್ರೂ ಕೆಲವು ರೈತರಿಗೆ ಇನ್ನ ಅದ್ರ ಬಳಸೋಕೆ ಅಥವಾ ಅದರ ಪ್ರಯೋಜನ ತಗೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಮನಸ್ಸಿಗೆ ಅವ್ರು ಬಂದಿಲ್ಲ. ಯಾವಾಗ ನಮ್ಮ ರೈತರಲ್ಲಿ ಜಾಗೃತಿ ಮೂಡುತ್ತೆ, ಅರಿವು ಮೂಡುತ್ತೆ, ಇದನ್ನ ಬಳಸ್ಬೇಕು, ನಾವು ಬಳಸೋದ್ರಿಂದ ಒಂದು ಪಾರದರ್ಶಕತೆ ನಿರ್ವಹಣೆ ಆಗುತ್ತೆ ಅಂತ, ಆಗ ಈ ಒಂದು ವ್ಯವಸ್ಥೆ ಯಶಸ್ವಿ ಆಗುತ್ತೆ. ಮತ್ತೆ ಕಲಬೆರಕೆ ಕಂಡಿಡಿಯ ಬಗ್ಗೆನೂ ತರಬೇತಿಗಳು ಕೊಡ್ತಾ ಇರ್ತೀರಾ? ಹಾ, ತರಬೇತಿ ಕಲಬೆರಕೆ ನಮ್ಮ ಕೃಷಿ ತರಬೇತಿ ಕೇಂದ್ರಗಳಲ್ಲಿ ರೈತರಿಗೆ, ರೈತ ಮಹಿಳೆಯರಿಗೆ ಯಾವ ರೀತಿ ರಸಗೊಬ್ಬರಗಳನ್ನ ನಕಲಿ ಅಥವಾ ಕಲಬೆರಕೆಯನ್ನು ಕಂಡಿಡಿಬೇಕು ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ರೈತ ಬಾಂಧವರೇ, ತಮಗೆ ಈ ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನ ಕಂಡಿಡಿಯುವಂತ ವಿಧಾನಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ M Gayathri ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 82727 9227. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 82 77 9298 2727. ತುಂಬ ಸಂತೋಷ ಗಾಯತ್ರಿ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನಕಲಿ ಮತ್ತು ಕಲಬೆರಕೆಯ ರಸಗೊಬ್ಬರಗಳನ್ನು ಯಾವ ರೀತಿಯಾಗಿ ಅವರು ಕಂಡುಹಿಡಿಯಬಹುದು, ಜೊತೆಗೆ ಈ ರಸಗೊಬ್ಬರಗಳನ್ನು ಕೊಳ್ಳುವಾಗ ಯಾವ್ಯಾವ ಅಂಶಗಳನ್ನು ಅವರು ಗಮನಿಸಬೇಕಾಗತ್ತೆ, ಏನು ಕ್ರಮವನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳ ಪತ್ತೆ ಹಚ್ಚುವಿಕೆ ಕುರಿತು ಕೃಷಿ ಉಪನಿರ್ದೇಶಕರಾದ ಎಂ ಗಾಯತ್ರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರು ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕಂತೀರಾ? ಬೇಗ ಕೆಲಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರು ಕೊಟ್ರೆ ನೀವ್ ಕೆಲಸ ಕಳ್ಕತ್ತೀರಾ? ಜಪ್ತಿ ಇರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ ಆಗಿದೆ 6 ಗಂಟೆ. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ರಸವಾರ್ತೆ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ಯುವಜನತೆಯ ಮನದಲ್ಲಿ ರಾಷ್ಟ್ರಭಕ್ತಿ ಪ್ರಜ್ವಲಿಸಿದ ಸ್ವಾಮಿ ವಿವೇಕಾನಂದರು. ಮಾತನಾಡುತ್ತಾರೆ ಮಹಾದೇವಯ್ಯ ಕರದಳ್ಳಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 9:05 ಕ್ಷಿತಿಜ ಲಿಟ್ರರಿ ಗುರು ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಭಾಜನರಾದ ಕವಿ ಸಾಹಿತಿಗಳಾದ ಡಾ ಬಸು ಬೇವಿನಗಿಡದ್. ಕಾರ್ಯಕ್ರಮದ ವಿನ್ಯಾಸ ಹಾಗೂ ಪ್ರಸ್ತುತಿ ಡಾ ನಿರ್ಮಲಾ ಸಿ ಯಲಿಗಾರ್. 10:05 ನಾಟಕ ಅತೀತ, ರಚನೆ ಹಾಗೂ ನಿರ್ದೇಶನ ಯಮುನಾ ಮೂರ್ತಿ. 10:35 ತೂಗುಮಂಚ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಮತ್ತೆ ಚಿತ್ರಗೀತೆಗಳನ್ನು ಆಲಿಸಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ. ಎಲ್ಲಿ ಮಾಡಿಸಬೇಕು ಕಾರ್ಡ್? ಔಟ್ಪುಟ್ಟಿ ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದರೂ ಮಾಡಿಸಬಹುದಾ? ಸಾಮಾನ್ಯ